ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಜಿ ಬೋರಣ್ಣ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ವಿವಿಧ ಕಲಾವಿದರಿಂದ ಕೃಷಿ ಗೀತೆಗಳು ಪ್ರಸಾರವಾಗಲಿವೆ. ಕೃಷಿಗೆ ಸಂಬಂಧಪಟ್ಟಂತಹ ಕೆಲವು ಪ್ರಕಟಣೆಗಳನ್ನು ಕೇಳುವಿರಿ. ಆನಂತರ ಹವಾಮಾನ ವರದಿ ಸಹ ಕೇಳಬಹುದು. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಿತ್ತರಗೊಳ್ಳಲಿವೆ. ಹಾಗಾದರೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೇ ಬಿಡೋಣ. ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಜಿ ಬೋರಣ್ಣ ಅವರೊಂದಿಗೆ ಸಂದರ್ಶನದೊಂದಿಗೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಉಡ್ಲಿಗಿ ತಾಲೂಕಿನ ಜುಮೋಬನಹಳ್ಳಿ ಗ್ರಾಮದ ಯುವ ರೈತರು, ಅಷ್ಟೇ ಅಲ್ಲ ಇವರು ಪಾರಂಪರಿಕ ವೈದ್ಯರು ಕೂಡ ಹೌದು, ಜಿ ಬೋರಣ್ಣ ಅಂತೇಳಿ. ಅದರ ಜೊತೆಗೆ ಕೃತಕ ಗರ್ಭಧಾರಣೆಯನ್ನು ಸಹಿತ ಅವರು ಮಾಡಿಸ್ತಾರೆ ಪಶುಗಳಿಗೆ. ಸೊ ಹೀಗಾಗಿ ಈ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ರೈತರಿಗೆ ತುಂಬ ಅಗತ್ಯವಾಗಿರ್ತಕ್ಕಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಹಸು ಸಾವಯವ ಕೃಷಿ ಸಂಬಂಧ ಮತ್ತು ಮನುಷ್ಯನ ಆರೋಗ್ಯಕರವಾಗಿರ್ತಕ್ಕಂಥ ಜೀವನ ವ್ಯವಸ್ಥೆ, ಇವುಗಳಿಗಿರ್ತಕ್ಕಂಥ ನಡುವಿನ ಸಂಬಂಧಗಳನ್ನು ಕುರಿತು ನಮ್ಮೊಂದಿಗೆ ಇವತ್ತು ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಬೇಕು ಅಂತೇಳಿ ಇವತ್ತು ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಬೋರಣ್ಣವರೇ ನಮಸ್ಕಾರ. ನಮಸ್ಕಾರ ಸರ್. ಬೋರಣ್ಣವರು, ಹಸುವಿನ ಮಹತ್ವದ ಬಗ್ಗೆ ಸಾಕಷ್ಟು ತಿಳಿದುಕೊಂಡಿದ್ದೀರಿ ನೀವು, ಅದರಲ್ಲೂ ಸಾವಯವ ಕೃಷಿಗೆ ಹಸು ತುಂಬ ಅಗತ್ಯವಾಗಿದೆ. ಅಷ್ಟೇ ಅಲ್ಲ, ಒಂದು ಪೌಷ್ಟಿಕಯುತವಾಗಿರ್ತಕ್ಕಂಥ ಆಹಾರ, ವಿಷಮುಕ್ತವಾಗಿರ್ತಕ್ಕಂಥ ಆಹಾರದ ಉತ್ಪಾದನೆಯಲ್ಲಿ ಹಸುವಿನ ಪಾತ್ರ ಅಷ್ಟೇ ಮುಖ್ಯ. ಮತ್ತು ಜೈವಿಕ ಗೊಬ್ಬರಗಳು, ಸಂಪನ್ಮೂಲ ಏನು ಸಹಜವಾಗಿ ಏನು ಸಿಗುತ್ತೆ ಅದೆಲ್ಲ ಗೊಬ್ಬರಗಳ ಪಾತ್ರನೂ ಇದೆ, ಜೊತೆಗೆ ಹಸುವಿನ ಪಾತ್ರನೂ ಇದೆ. ಈ ಹಿನ್ನೆಲೆ ಒಳಗಡೆಗೆ ನಿಮ್ಮ ಒಂದು ಜ್ಞಾನದ ಪ್ರಕಾರ ಸಾವಯವ ಕೃಷಿಗೆ ಹಸುವಿನ ಮಹತ್ವದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ನಮಸ್ಕಾರ. ನನ್ನ ಹೆಸರು ಬೋರಣ್ಣ ಅಂತ ಹೇಳ್ಬಿಟ್ಟು, ನಾನು 2001 ಕೃತಕ ಗರ್ಭಧಾರಣೆ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಜೊತೆಗೆ ಈ ದೇಸಿ ಗೋಮಾತೆಯಿಂದ, ಅಂದರೆ ನಮ್ಮ ದೇಸಿ ಹಸುವಿನಿಂದ ನಮ್ಮ ಭೂಮಿನ ಹೇಗೆ ಸರಿ ಮಾಡ್ಕೊಳ್ಳೋದು, ಸತ್ವಯುತವಾದ ಆಹಾರ ಹೆಂಗೆ ಬೆಳೆಯೋದು, ಜೊತೆಗೆ ನಮ್ಮ ಆರೋಗ್ಯ ಹೆಂಗೆ ಸರಿ ಮಾಡ್ಕೊಳ್ಳೋದು, ಭೂಮಿ ಆರೋಗ್ಯನ ಸರಿ ಆಗಬೇಕು, ನಮ್ಮ ಆರೋಗ್ಯನ ಸರಿ ಆಗಬೇಕು, ಜೊತೆಗೆ ಗೋವನ್ನು ಉಳಿಸೋದು ಹೆಂಗೆ ಅನ್ಸ. ಇವತ್ತು ಗೋವಿನ ಸ್ಥಾನ ಎಲ್ಲಿಗೆ ಬಂದಂತಂದ್ರೆ ಅಳಿವಿನ ಅಂಚಿಗೆ ಹೋಗ್ಬಿಟ್ಟದ ಸರ್. ಯಾಕಂದರೆ ಮೇಯ್ನು ನಾವು ಹಾಲ್ಗಾಗಿ ಹಾಲು ಕರೀಲಿಲ್ಲ ಅಂದರೆ ಅದು ಮಾರಾಟ ಮಾಡಿಬಿಡ್ತಾರೆ ಸರ್. ನಮಗೆ ಬೇಕಾಗಿರೋದು ಗೋಮೂತ್ರ, ಗೋಮೂತ್ರ ಸರ್ ಮೇಯ್ನು, ಗೋಮೂತ್ರ ಬೇಕು ಸರ್. ಜೊತೆಗೆ ಗೋಮಯ, ಗೋಮಯ ಗೋಮೂತ್ರ ಹಾಲು ಮೊಸರು ತುಪ್ಪ ಇದರಿಂದ ಒಂದು ಪಂಚಗವ್ಯ ತಯಾರು ಮಾಡಿಕೊಂಡು ಸತ್ವಯುತವಾದ ಆಹಾರ ಅಂದರೆ ಅಂದರೆ ಉತ್ಕೃಷ್ಟವಾದ ಆಹಾರ ಬೆಳೆ ಬೆಳೆದ್ರೆ ನಮಗೆ ಆರೋಗ್ಯ ಸರಿ ಆಗುತ್ತೆ ಸರ್, ಗೋವು ಉಳಿತದೆ ಸರ್. ಒಬ್ಬ ರೈತನಿಗೆ ದೇಸಿ ಆಕಳು ಬಹಳ ಮುಖ್ಯನಾ? ಹೇಗೆ? ಹೌದು ಸರ್, ಒಂದು ದೇಸಿ ಆಕಳ ಒಂದು ದಿನಕ್ಕೆ ಕಡಿಮೆ ಅಂದರೆ 15-25 ಕೆ ಜಿ ಗೋಮಯ ಹಾಕುತ್ತೆ ಸಗಣಿ ಸರ್. ಈಗ ಮಾರ್ಕೆಟ್ ವ್ಯಾಲ್ಯೂವಲ್ಲಿ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಒಂದು ಕೆ ಜಿ ಸಗಣಿಗೆ 7-10 ರೂಪಾಯಿ ಇದೆ ಸರ್. ಆ ಗೋಮಯದಿಂದ ಸೋಪ್ ಮಾಡ್ಕೋಬೋದು, ದಂತಮಂಜನ ಮಾಡ್ಕೋಬೋದು, ನಾವೇನು ಪೇಸ್ಟು ಸುಮಾರು ವಿದೇಶಿ ಉತ್ಪನ್ನನ ಅಲ್ಲೂ ತಿಕ್ಕಕ್ಕೆ ನಾವು ಹೆಂಗೆ ಬಳಸ್ತೀವೋ ನಮ್ಮದೇ ಸ್ವಂತ ಓನಾಗಿ ತಯಾರು ಮಾಡ್ಕೋಬೋದು ಸರ್, ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಅದನ್ನು ಕುಳ್ಳು ಮಾಡ್ಕೊಂಬಿಟ್ಟು ಅದನ್ನ ಕುಳ್ಳನ್ನು ಭಸ್ಮಾಗಿ ಸುಟ್ಬಿಟ್ಟು ಅದಕ್ಕೆ ಇಪ್ಲಿ ಶುಂಠಿ ಸ್ವಲ್ಪ ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಲವಂಗ ಹಾಕ್ಬಿಟ್ಟು ಆ ದಂತ ಮಂಜನ ಪೌಡರ್ ಮಾಡ್ಕೊಂಡು ತಿಕ್ಕಂತದ ಸರ್, ಇರೋವರೆಗೂ ಅಲ್ಲೂ ಆರೋಗ್ಯವಾಗಿರ್ತದೆ ಸರ್, ಒಂದಾಯ್ತು ಸರ್. ಜೊತೆಗೆ ನಮಗೆ ಇದು ಗೋಮಯದ ವ್ಯಾಲ್ಯೂ ಗೊತ್ತಾಗುತ್ತೆ ಅವಾಗ ನಮಗೆ ದಿನ ಬಳಕೆಯಲ್ಲಿ ನಮ್ಮ ಮಾನವನ ಜೀವನ ವಿಧಾನದಲ್ಲಿ ನಮಗೆ ಗೋಮಯ ಬರೇ ಮೇವು ಹಾಕಿದ್ರೆ ಸಗಣಿ ಹಾಕುತ್ತೆ ಅಷ್ಟೇ, ಅದು ಆ ಗೋಮಯ ಎಷ್ಟು ಮೌಲ್ಯ ಅಂತಂದ್ರೆ ನಮಗೆ ಗೊತ್ತಾಗ್ಬೇಕು ಸರ್. ಅದು ಆನಂತರ ಭೂಮಿಗೆ ಯಾವುದೇ ಬೆಳಿಬೇಕಾದ್ರೆ ನಾವು ಬೀಜಾಮೃತ ಮಾಡ್ಕೊಂತೀವಿ ಸರ್, ಬೀಜಾಮೃತ ಯಾವುದೇ ಬೀಜ ಹಾಕ್ಬೇಕಾದ್ರೆ ಬೀಜಾಮೃತ ಅಂತಂದು ಮಾಡ್ತೀವಿ ಸರ್. ಗೋಮಯ ಗೋಮೂತ್ರ ಜೊತೆಗೆ ಒಂದು 50-100 ಗ್ರಾಮ್ ಸುಣ್ಣ ಸರ್, ಅದನ್ನೆಲ್ಲ ಒಂದು ಡ್ರಮ್ಮಲ್ಲಿ ಹಾಕ್ಬಿಟ್ಟು ಒಂದು ದಿನ ಬಿಡ್ತೀವಿ ಸರ್. ನೆಕ್ಸ್ಟು ಯಾವುದೇ ಬೀಜ ಇರಲಿ ಅದು ಶೇಂಗಾ ಬೀಜ ಮಾತ್ರ ಬಿಟ್ಟು ಬೇರೆ ಎಲ್ಲ ಬೀಜಗಳನ್ನ ಅದರಲ್ಲಿ ಅದ್ಬಿಟ್ಟು ನೆನೆಸ್ಬಿಟ್ಟು ಸ್ವಲ್ಪ ತೇವಾಂಶ ಹೋದ ನಂತರ ಬೀಜ ಹಾಕೋಂಥದ್ದು ಸರ್. ಅದು ಬೇರಿಗೆ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ, ಬೇರುಳ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಅದಕ್ಕೆ ಭೂಮಿಯಾಗೆ ಪ್ರಾಥಮಿಕ ಹಂತದಾಗೆ ಬರೋಂಥ ತೊಂದರೆಗಳೆಲ್ಲ ಕಡಿಮೆ ಆಗ್ತದೆ ಸರ್ ಅದಕ್ಕೆ. ಆಮೇಲೆ ಗ್ರೋತ್ ಪ್ರಮೋಟ್ರು ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಸರ್. ಬೇರೆವು ಹಾರ್ಮೋನ್ಸು ಅವು ಇವು ನಾವು ಏನು ರಾಸಾಯನಿಕಗಳು ಬಳಸ್ತೀವೋ ಅಷ್ಟು ಕೆಲಸ ಅದು ಒಂದು ಬೀಜಾಮೃತ ಮಾಡುತ್ತೆ ಸರ್. ಬೀಜಾಮೃತ ಆಯ್ತು ಸರ್, ಬೀಜಾಮೃತ ಆದ ನಂತರ ನಾವು ಒಂದು ತಿಂಗಳು ಆದ ನಂತರ ಜೀವಾಮೃತ ಆಗ್ತೀವಿ ಸರ್. ಗೋಮೂತ್ರ ಜೊತೆ ಗೋಮಯ ವೇಸ್ಟು ಒಂದು 2 ಕೆ ಜಿ ಬೆಲ್ಲ ಹಾಕ್ತೀವಿ ಸರ್ ಅದಕ್ಕೆ, ಜೊತೆಗೆ ಒಂದು ಬದುವಿನ ಒಂದು 2 ಬಗ್ಸೆ ಮಣ್ಣು, ಮಣ್ಣು ಹಾಕ್ಬಿಟ್ಟು ಒಂದು 10 ಲೀಟ್ರ್ ಗೋಮೂತ್ರ 10 ಕೆ ಜಿ ಸಗಣಿ ಜೊತೆಗೆ 2 ಕೆ ಜಿ ವೇಸ್ಟ್ ಬೆಲ್ಲ ಹಾಕ್ತೀವಿ ಸರ್, ಕಪ್ಪು ಬೆಲ್ಲ ಜೊತೆಗೆ ಬದುವಿನ ಮಣ್ಣು ಒಂದು ಬಗ್ಸೆ ಮಣ್ಣು ಹಾಕ್ಬಿಟ್ಟು ಒಂದು 5-7 ದಿನ ಡ್ರಮ್ಮಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬಿಡ್ತೀವಿ ಸರ್, ಒಂದೇ ಕಡೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ಬಿಟ್ಟು ಅದನ್ನ 7 ದಿನ ಆದ ನಂತರ ಅದನ್ನ ನಾವು ಇಲ್ಲ ನೀರಾವರಿಗೆ ಹಾಕೋದಾದ್ರೆ ನೀರಲ್ಲಿ ಹಂಗೆ ಹರಿಬಿಡ್ಬೋದು ಸರ್, 1 ಎಕರೆಗೆ ಆಗುತ್ತೆ ಸರ್ ಅಷ್ಟು. ಜೊತೆಗೆ ಅದನ್ನೇ ಸ್ಪ್ರೇ ಮಾಡ್ಬೋದು ನಾವು, ಒಳ್ಳೆ ಬೆಳವಣಿಗೆಗೆ ಚೆನ್ನಾಗಿ ಬರುತ್ತೆ, ಪ್ರಾಥಮಿಕ ಹಂತದಾಗ ಬರೋಂಥ ರೋಗಗಳೆಲ್ಲ ಕಡಿಮೆ ಆಗ್ತದೆ ಸರ್ ಅದಕ್ಕೆ. ಆ 200 ಲೀಟ್ರ್ ನೀರು ಹಾಕೊಂಬಿಟ್ಟು ಈ ಪ್ರಮಾಣಕ್ಕೆ ಸ್ಪ್ರೇ ಮಾಡ್ಬೋದು, ಜೊತೆಗೆ ಇಲ್ಲ ಘನ ಜೀವಾಮೃತ ಮಾಡ್ಕೋಬೋದು ಸರ್. ಅದನ್ನೇ ನೆರಳಲ್ಲಿ ಒಣಗಿಸ್ಬಿಟ್ಟು ಗೋಣಿ ಚೀಲಕ್ಕೆ ತುಂಬಿಟ್ಕೊಂಡ್ರೆ, ಈಗ ನಾವು ಶೇಂಗಾ ಬೆಳಿತೀವಿ ಸರ್, ಶೇಂಗಾ ಬೆಳಿಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಇದು ಘನ ಜೀವಾಮೃತ ಮಾಡ್ಕೊಂಡಿರ್ತೀವಿ. ಘನ ಜೀವಾಮೃತನ ಯಾಕೆ ಮಾಡ್ತೀವಿ ಅನ್ನೋದಾದ್ರೆ ನಮಗೆ ಒಂದು ಸತ್ವಯುತವಾದ ಆಹಾರ ಬರ್ಬೇಕು, ನಮಗೆ ವಿಷಮುಕ್ತ ಆಹಾರ ಬೇಕು ನಮಗೆ. ಅಂದ್ರೆ ಈಗ ಕನಿಷ್ಠ ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ಆರೋಗ್ಯ ಸರಿ ಇರ್ಬೇಕು ನಮ್ದು. ಹಂಗ ಸರ್, ಅದಾದ ನಂತರ ಸಸ್ಯಜನ್ಯ ಕೀಟನಾಶಕಗಳು ಮಾಡ್ಕೊಂತೀವಿ ಸರ್. ಮೇಯ್ನ್ ಆಗಿ ನಮಗೆ ದೇಶಿ ಗೋಮಾತೆಯಿಂದ ಮೇನ್ ಗೋಮೂತ್ರ ಬೇಕು ನಮಗೆ. ಗೋಮೂತ್ರ ಹಾಲಿನಕ್ಕಿಂತ ಇದು 10 ಪಟ್ಟು ಬೆಲೆ ಅಂದ್ಕೊಂಬಿಡ್ರಿ ಇದು. ಹಾ, ಒಂದು ಸೇರು ಗೋಮೂತ್ರ 1 ತೊಲ ಬಂಗಾರಕ್ಕೆ ಸಮ. ಅದ್ರಾಗೆ ಎಷ್ಟೋ ಪೋಷಕಾಂಶಗಳಿದಾವೆ ಸರ್ ಗೋಮೂತ್ರದಾಗೆ, ಕ್ಯಾಲ್ಸಿಯಮ್ಮು ಮ್ಯಾಂಗ್ನೀಸು ತಾಮ್ರದ ಗುಣ. ಗೋಮೂತ್ರದಲ್ಲಿ MDGP ಅಂತಂದು ಕ್ಯಾನ್ಸರ್ ನಿವಾರಕ ಐತೆ ಸರ್, ಕ್ಯಾನ್ಸರ್ನ ಕಡಿಮೆ ಮಾಡೋಂಥದ್ದು. ಇಷ್ಟು ಎಲ್ಲ ನಮ್ಮ ದೇಶಿ ಗೋಮಾತೆ ಒಂದು ಏನು ಔಷಧಿ ಭಂಡಾರ ಇದ್ದಂಗೆ ಸರ್. ಆನಂತರ ತುಪ್ಪ, ತುಪ್ಪ ಬಂದ್ಬಿಟ್ಟು ಮೆದುಳನ್ನ ಶುದ್ಧಿ ಮಾಡುತ್ತೆ ಸರ್, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ತುಪ್ಪ ಅತಿ ಹೆಚ್ಚು ಬಳಸೋದ್ರಿಂದ ನಮ್ಮ ದೇಶಿ ಆಕಳ ತುಪ್ಪ. ಜ್ಞಾಪಕ ಶಕ್ತಿ ಜಾಸ್ತಿ ಆಗೋದು, ಜೊತೆಗೆ ಮೆದುಳು ಶುದ್ಧಿ ಆಗುತ್ತೆ, ದೇಹಕ್ಕೆ ಒಳ್ಳೆ ಪುಷ್ಟಿ ಕೊಡುತ್ತೆ ಸರ್. ಈ ಹಾಲಿನಿಂದ ನಮಗೆ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತವೆ ಸರ್. ವಿಟಮಿನ್ಸ್ ಐತೆ, ಪ್ರೋಟೀನ್ಸು, ಖನಿಜಾಂಶಗಳು ಇಷ್ಟೆಲ್ಲ ಇದ್ದು ಈ ಮನುಷ್ಯನಿಗೆ ಬೇಕಾಗಿರೋದು ಪಂಚಗವ್ಯ ಸರ್. ಪಂಚಗವ್ಯ ಅಂದರೆ ಗೋಮೂತ್ರ ಜೊತೆಗೆ ಗೋಅರ್ಕ ಮೊಸರು ತುಪ್ಪ ಸರ್. ಇಷ್ಟನ್ನ ಬಳಕೆ ಮಾಡಿಕೊಂಡು ಸತ್ವಯುತವಾದ ಆಹಾರನೂ ರೋಗ ರುಜಿನಗಳು ಇಲ್ದಂಗೆ ಬೆಳ್ಕೊಂಡು ಈ ಗೋ ಉತ್ಪನ್ನ ಬಳಸ್ಕೊಂಡು ನಾವಿರೋವರೆಗೂ ಆರೋಗ್ಯವಾಗಿರ್ಬೋದು ಸರ್. ಸೊ ಒಂದು ನೀವು ಹೇಳೋ ಪ್ರಕಾರ ನೋಡಿದ್ರೆ ದೇಸಿ ಆಕಳು ಬಹಳ ಮುಖ್ಯ. ಹೌದು, ಅದು ಕೃಷಿಗೆ ಅಷ್ಟೇ ಅಲ್ಲ, ಒಂದು ಕುಟುಂಬಕ್ಕೂ ಸಹಿತ ಅದರ ಹಾಲಾಗಿರಬಹುದು ಅಥವಾ ತುಪ್ಪ ಆಗಿರಬಹುದು, ಬೆಣ್ಣೆ, ಮೊಸರು ಇವೆಲ್ಲವುಗಳ ಬಳಕೆ ಮಾಡೋದ್ರಿಂದ ಒಂದು ಕುಟುಂಬದ ಆರೋಗ್ಯ ಸುಸ್ಥಿರವಾಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಬಂದ್ರಿ. ಜೊತೆಗೆ ಈಗ ಕೃಷಿಯಲ್ಲಿ ಸಾವಯವ ಕೃಷಿಯನ್ನು ಮಾಡ್ತಾ ಇರತಕ್ಕಂಥ ರೈತರು ಪಂಚಗವ್ಯ ಅಂತೇಳಿ ಮಾಡ್ಕೊಳ್ತಾ ಹೋಗ್ತಾರೆ, ಆಮೇಲೆ ಇನ್ನೂ ಬೇರೆ ಬೇರೆ ಏನು ಔಷಧಿಗಳನ್ನು ಸಿಂಪರಣೆಗೆ ಮಾಡೋದಕ್ಕೆ ಅವೆಲ್ಲ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ನಾನು ಬೇರೆ ಬೇರೆ ರೈತರನ್ನು ಸಂದರ್ಶನ ಮಾಡಿದಾಗ ಗೊತ್ತಾಯಿತು, ಬರೀ ಗೋಮೂತ್ರವನ್ನೇ ಸಿಂಪರಣೆ ಮಾಡಿದರೆ ಸಾಕು, ಎಷ್ಟೋ ರೀತಿಯ ಸಸ್ಯಗಳಿಗೆ ವರ್ಧಕವಾಗಿ ಕೆಲಸ ಮಾಡುತ್ತೆ, ರೋಗ ನಿರೋಧಕವಾಗಿ ಸಹಿತ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಸರಿ, ಇದನ್ನು ರೈತರು ಹೇಗೆ ಬಳಸಬಹುದು ಅಂತ ನೀವು? ಸರ್, ಗೋಮೂತ್ರನ ಬಳಸೋದಾದರೆ 1 ಲೀಟ್ರ್ ಗೋಮೂತ್ರಕ್ಕೆ 5 ಲೀಟ್ರ್ ಮಿಶ್ರಣ ಮಾಡ್ಕೊಂಡು 10 ದಿನಕ್ಕೆ ಒಂದ್ಸರಿ ಒಂದು ಸಿಂಪಡಿಸ್ತಾ ಹೋದ್ರೆ ಎಷ್ಟೋ ಕಾಯಿಲೆಗಳು ಬರೋಂಥದ್ದು, ಅದು ಮುಂಜಾಗ್ರತೆ ಕ್ರಮವಾಗಿ ಬಳಸೋಂಥದ್ದು ಸರ್. ಅದು ಯಾವುದೇ ಬೆಳೆಗೆ ಯಾವುದೇ ಹಂತದಲ್ಲೂ ಸಿಂಪಡಣೆ ಮಾಡ್ಬೋದಾ? ಅದಕ್ಕೇನಾದರೂ ವಿಧಿವಿಧಾನಗಳಿದಾವ ಹೇಗೆ? ಇಲ್ಲ ಸರ್, 15 ದಿನಕ್ಕೆ ಒಂದ್ಸರಿ ನಮ್ಮ ಅನುಭವದ ಪ್ರಕಾರ 15 ದಿನಕ್ಕೆ ಒಂದ್ಸರಿ ಸಿಂಪಡಣೆ ಮಾಡ್ಬೋದು ಸರ್. ಒಂದು ಬೆಳೆಗೆ ಕಡಿಮೆ ಅಂದರೆ ಒಂದು 8 ಸರಿ ಬಳಕೆ ಮಾಡ್ಬೋದು ಸರ್. ನಮ್ದೇ ಅನುಭವ, ನಾನು 10 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದೀವಿ ಸರ್. ಸರಿ, ನೀವು ಕೃಷಿ ಮಾಡ್ತಾ ಇದ್ರಿ, ಎಷ್ಟೆಕರೆ ಭೂಮಿ ಇದೆ, ಏನೇನ್ ಮಾಡ್ತಾ ಇದ್ರಿ? ಸರ್, ನಮ್ದು 2 ಎಕರೆ ಭೂಮಿ ಇದೆ ಸರ್. ಏನೇನ್ ಬೆಳಿತಾ ಇದೀರಾ? ನೀರಾವರಿಯಲ್ಲಿ ಮುಂಗಾರಿಗೆ ಈರುಳ್ಳಿ ಹಾಕ್ತೀವಿ ಸರ್, ಈರುಳ್ಳಿ ಬೆಳಿತೀವಿ ಮೇನ್ ಆಗಿ. ಹಿಂಗಾರಿಗೆ ರಾಗಿ ಜೊತೆಗೆ ಜೋಳ ಸರ್. ಜೋಳ ಮನೆಗೆ ದವಸ ಧಾನ್ಯ ಏನ್ ಬೇಕು ಎಲ್ಲ ಬೆಳ್ಕೊಂತೀವಿ ಸರ್. ನೀವು ಏನೇನ್ ಈ ಹಸುವಿನ ಉತ್ಪನ್ನಗಳನ್ನ ಗೊಬ್ಬರದ ರೂಪದಲ್ಲಿ ಔಷಧಿಗಳ ರೂಪದಲ್ಲಿ ಏನೇನು ಬಳಕೆ ಮಾಡ್ತಾ ಇದ್ದೀರಿ? ಸರ್, ನಾವು ಜೀವಾಮೃತ ಬಳಸ್ತೀವಿ ಸರ್. ಜೀವಾಮೃತ ಆದಮೇಲೆ ಸಸ್ಯಜನ್ಯ ಕೀಟನಾಶಕ ಬಳಸ್ತೀವಿ ಸರ್. ರೋಗ ಕಡಿಮೆ ಸರ್, ಆ್ಯಕ್ಚುಲಿ ರೋಗ ಇಲ್ಲ ಅಂತಲೇ ತಿಳ್ಕೊಬೋದು. ಯಾಕಂದರೆ ಭೂಮಿ ಆರೋಗ್ಯ ಆದಮೇಲೆ ರೋಗ ರುಜಿನಗಳು ಕಡಿಮೆ ಆಗ್ತವೆ ಸರ್. ಬರೋದು ಕಡಿಮೆ ಆಗುತ್ತೆ ಸರ್. ಜೊತೆಗೆ ಇಳುವರಿ ಜಾಸ್ತಿ ಆಗಕ್ಕೆ ಹೂವು ಹಣ್ಣು ಕಾಯಿ ಜಾಸ್ತಿ ಆಗಕ್ಕೆ ಸರ್ ಪಂಚಗವ್ಯ ಸಿಂಪರಣೆ ಮಾಡ್ತೀವಿ ಸರ್, 1 ಸಾರಿ ಇಲ್ಲ 2 ಸಾರಿ. ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ವೇಸ್ಟ್ ಬೆಲ್ಲ, ಜೊತೆಗೆ 1 ಕೆಜಿ ಬಾಳೆಹಣ್ಣು, 1 ಕೆಜಿ ಪಪ್ಪಾಯಿ, 10 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು 1-20 ದಿನ ಡ್ರಮ್ಮಲ್ಲಿ ಹಾಕಿ ತಿರುಗಿಸ್ಬಿಟ್ರೆ ಅದು 100 ಲೀಟ್ರ್ ಪ್ರಮಾಣಕ್ಕೆ 3 ಲೀಟ್ರ್ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಸರ್ ಯಾವುದೇ ಬೆಳೆಗೆ. ಈಗ ನೀವು ಸಾವಯವ ಕೃಷಿಗೆ ಮುಂದಾಗಿದ್ದು ಎಷ್ಟು ವರ್ಷಗಳ ಹಿಂದೆ? ಸರ್, ಸಾವಯವ ಕೃಷಿಗೆ ಬಂದಿದ್ದು ನಾವು ರಾಸಾಯನಿಕ ಮಾಡ್ತಿದ್ವಿ ಸರ್ ಮುಂಚೆ. ಖರ್ಚು ಜಾಸ್ತಿ ಆಯ್ತು ಸರ್. ಅಂದ್ರೆ ವರ್ಷ 20,000-30,000 ಗಟ್ಟಲೆ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕ ಜೊತೆಗೆ ಆರೋಗ್ಯದಾಗೆ ಸುಮಾರು ಏರುಪೇರು ಆಯ್ತು ಸರ್. ರಾಸಾಯನಿಕ ಹೊಡೆಯೋದ್ರಿಂದ ನಮಗೆ ಎಷ್ಟೋ ಕಾಯಿಲೆಗಳು ಜಾಸ್ತಿ ಆದವು. ಅವಾಗ ಒಂದು ಆರ್ಥಿಕ ನಷ್ಟ ಜೊತೆಗೆ ಆರೋಗ್ಯ ತೊಂದರೆ ಸರ್. ಅದು ಇಷ್ಟೆಲ್ಲ ಯೋಚನೆ ಮಾಡಿ ಮಾಡಿ ನಮ್ಮ ಗುರುಗಳಾದ ಇಲ್ಲಿ ಉಲಿಕೆರೆ ಎಚ್ ವಿ ಸಜ್ಜನ್ ಸರ್ ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಮಾಡ್ರಿ ಅಂತಂದು ಹೇಳಿದ್ರು ಸರ್. ಆವಾಗಿಂದ ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ಸರ್. ಒಂದು ವರ್ಷ ಕಡಿಮೆ ಆಗುತ್ತೆ ಸರ್ ಇಳುವರಿ, 2ನೇ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್, 3ನೇ ವರ್ಷ 4ನೇ ವರ್ಷದಿಂದ ನಮಗೆ ಅದ್ಭುತವಾದ ಇಳುವರಿ ಬರುತ್ತೆ ಸರ್, ಖರ್ಚು ಕಡಿಮೆ ಸರ್. ಹಿಂಗೆ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ ಸರ್. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸಿದೆ? ಈಗ 43 ಸರ್. 43 ವರ್ಷ ವಯಸ್ಸು. ಕೃಷಿಗೆ ಬೇಕಾಗಿರ್ತಕ್ಕಂಥ ಈ ಥರದ ಎಲ್ಲ ಜ್ಞಾನಗಳನ್ನ ತರಬೇತಿಗಳನ್ನ ಎಲ್ಲಿ ತಗೊಂಡ್ರಿ, ಹೇಗೆ ತಗೊಂಡ್ರಿ ನೀವೆಲ್ಲ? ಸರ್, ನಮಗೆ ಹಿರಿಯೂರು ಬಬ್ಬೂರ್ ಫಾರಂ ಅಲ್ಲಿ PUC ಓದ್ಬೇಕಾದ್ರೆ 98ರಲ್ಲಿ 15 ದಿನ ತರಬೇತಿ ಇತ್ತು ಸರ್. ಅವಾಗಿಂದ ಕೂಡ ನಮಗೆ ಕೃಷಿ ಮಾಡಬೇಕು, ಏನಾದರೂ ಒಂದು ಬದಲಾವಣೆ ಅಂತಂದು ಒಂದು ತಲೆಗಿತ್ತು ಸರ್. ಅದಾದ ನಂತರ ಮತ್ತೆ ನಮ್ದು ವೃತ್ತಿ ಕೃತಕ ಗರ್ಭಧಾರಣೆ ಸರ್. ನಮ್ದು 2001ರಿಂದ ಬೈಪ್ ಸಂಸ್ಥೆಗೆ ತರಬೇತಿ ಪಡೆದ ನಂತರ ಅದರಲ್ಲೇ ಕೆಲಸ ಮಾಡ್ಕೊಂಬಂದ್ವಿ 15 ವರ್ಷ, 1-3 ಪ್ರಾಜೆಕ್ಟ್ ಅಲ್ಲಿ. ಈಗ ಓನ್ ಆಗಿ ಮಾಡ್ತಾ ಇದ್ದೀವಿ ಸರ್. ಓನ್ ಆಗಿ ಮಾಡೋದ್ರ ಜೊತೆಗೆ ಗೋಮೂತ್ರ ಜೀವಾಮೃತ ಮಾಡೋದು ಪ್ರತಿ ಹಳ್ಳಿ ಹಳ್ಳಿಗೂ ಹೇಳ್ತೀವಿ ಸರ್. ವ್ಯಾಲ್ಯೂ ನಮಗೇನು ದೇಶಿ ಗೋಮಾತೆಯಿಂದ ಮೇಯ್ನು ನಮಗೆ ಜಾಸ್ತಿ ಹೆಚ್ಚಿನ ಬೆಲೆ ಬಾಳಂಥದ್ದು ಗೋಮೂತ್ರ ಸರ್. ಗೋಮೂತ್ರ ಗೋಮಯ ಆ ಗೋಮೂತ್ರದಲ್ಲಿ ಎಷ್ಟೋ ಅಂಶಗಳಿದಾವೆ ಸರ್. ಗೋಮಯದಾಗೆ ಪೃಥ್ವಿ ತತ್ವ ಐತೆ ಸರ್, ಆಕ್ಸಿಜನ್ ಸಿಗುತ್ತೆ ಭೂಮಿಗೆ, ಭೂಮಿ ಫಲವತ್ತತೆ ಆಗುತ್ತೆ, ಭೂಮಿ ಎಲ್ಲ ಉಬ್ಬರ ಬಂದ್ಬಿಡ್ತದೆ ಸರ್, ಆಮೇಲೆ ಭೂಮಿ ಎಟ್ಟೆ ಆಗಲ್ಲ, ಅವಾಗ ಬೆಳೆ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಸರ್. ಹಿಂಗೆ ಆ ನಂತರ ಈ ಜೀವಾಮೃತ ಮಾಡೋದು ಹೇಳ್ಕೊಡ್ತೀವಿ ಸರ್. ಪ್ರತಿ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲಲ್ಲಿ ಆ ಜೀವಾಮೃತ ಜೊತೆಗೆ ಸಸ್ಯಜನ್ಯ ಕೀಟನಾಶಕ ಹೇಳ್ತೇನೆ ಸರ್. ಯಾರೋ ಒಬ್ರು ಕೇಳ್ತಾರೆ ನನಗೆ, ಬದನೆಕಾಯಿಗೆ ಕಾಂಡಕವರ್ಕ ಹುಳ ಬಿದ್ದೈತೆ ಅಂತ ಅಂದ್ರೆ, ಅದಕ್ಕೆ ಒಂದು 10 ಲೀಟ್ರ್ ಗೋಮೂತ್ರ, ಒಂದು 5 ಕೆಜಿ ಬೇವಿನ ಸೊಪ್ಪು, ಜೊತೆಗೆ 1 ಕೆಜಿಯಷ್ಟು ಹೊಗೆ ಸೊಪ್ಪು ಸರ್, 1/2 ಕೆಜಿ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿ ಸರ್, ಜೊತೆಗೆ 1 ಕೆಜಿಯಷ್ಟು ಹಸಿಮೆಣಸಿನಕಾಯಿ, ಇಷ್ಟೆಲ್ಲ ಸಪ್ರೇಟಾಗಿ ಒಂದು ಬೇರೆ ಬೇರೆ ಆಗಿ ಎಲ್ಲ ಗುಂಡಿಗೆ ಹಾಕಿ ರುಬ್ಬಿಡೋದು ಸರ್. ರುಬ್ಬಿಟ್ಟು ಗೋಮೂತ್ರದಾಗ 1 ಉಕ್ಕು ಬರೋವರೆಗೂ ಕುದಿಸ್ಬಿಡೋದು ಸರ್. ಕುದಿಸ್ಬಿಟ್ಟು ಹೊಡೆದ್ರೆ 10 ದಿನಕ್ಕೆ ಒಂದ್ಸರಿ ಸ್ಪ್ರೇ ಮಾಡಿದ್ರೆ ಕಾಂಡ ಕೊರಕ ಹುಳ, ಆಮೇಲೆ ಎಲೆ ತಿನ್ನ ಕೀಟ ಅವೆಲ್ಲ ಕಾಯಿ ಕೊರಕ ಎಲ್ಲನೂ ಕಡಿಮೆ ಆಗುತ್ತೆ. ನಾನು ಎಷ್ಟೋ ಜನಕ್ಕೆ ಸುಮಾರು ಜನಕ್ಕೆ ಹೇಳಿದೆ ಸರ್, ಒಳ್ಳೆ ರಿಸಲ್ಟ್ ಫಲಿತಾಂಶ ನಮ್ಗೆ ಬಂದೈತೆ. ಈಗ ನೀವು ಇದ್ರ ಒಟ್ಟಿಗೆನೆ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮಾಡ್ತಾ ಇದ್ದೀರಂತೆ, ಇದನ್ನೆಲ್ಲ ಹೇಗೆ ಕಲ್ತ್ರಿ, ಎಲ್ಲಿ ಕಲ್ತ್ರಿ, ಇದು ಹೇಗೆ ನಡೀತಾ ಇದೆ ಪ್ರಾಕ್ಟೀಸ್ ನಿಮ್ದು ಈಗ ಸರ್? ನಮ್ದು ಒಂದು ಹಳ್ಳಿಗಳ ಆರೋಗ್ಯ ಸರಿಯಾಗ್ಬೇಕು ಸರ್. ಮೇನ್ ನಾವೇನು ಖರ್ಚು ಮಾಡೋಂಥ ಹಣ ನಮ್ಮಲ್ಲೇ ಉಳಿಬೇಕಂತ ಸರ್. ಒಂದು ಜೊತೆಗೆ ನಮ್ಮ ಆರೋಗ್ಯ ಸರಿ ಆಗ್ಬೇಕು. ಈಗ ನಾವು ಟೀ ಕುಡಿತೀವಿ ಸರ್ ಬೆಳಿಗ್ಗೆ, ಟೀ ಕುಡಿಯೋದ್ರಿಂದ ಸಕ್ಕರೆ ತಿನ್ನೋದ್ರಿಂದ ಸ್ವಲ್ಪ ಶುಗರ್ ಇನ್ಸುಲಿನ್ ಎಕ್ಸಸ್ ಆಗ್ಬೋದು ಸರ್ ಮಕ್ಕಳಿಂದ ಹಿಡ್ಕೊಂಡು ನಮಗೂ ಆರೋಗ್ಯ. ಸಾವಯವ ಬೆಲ್ಲ ಬಳಸೋಂಥದ್ದು ಸರ್, ಸಾವಯವ ಬೆಲ್ಲದ ಜೊತೆಗೆ ಈ ಕಷಾಯಗಳು ಮಾಡ್ಕೊಂಡು ಕುಡಿಯೋಂಥದ್ದು ಸರ್. ಅಮೃತ ಬಳ್ಳಿ ಕಷಾಯ, ಅಮೃತ ಬಳ್ಳಿ ಕಷಾಯಕ್ಕೆ ಏನಿಲ್ಲ, ಒಂದು ಐದು ಎಲೆ ಒಬ್ಬರಿಗೆ ಹಾಕೋಣೋದು, ಸ್ವಲ್ಪ ಬೆಲ್ಲ ಹಾಕೋದು, ಚೆನ್ನಾಗಿ ನೀರು ಬಿಸಿ ಮಾಡಿಬಿಟ್ಟು ಹಾಕಿದ್ರೆ ಇಪ್ಲಿ ಶುಂಠಿ ಮೆಣಸು ಸರ್ ಕಾಸ್ಕೊಂಡು ಕುಡಿಯೋಂಥದ್ದು ಸರ್. ಇದಕ್ಕೆ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತದೆ ಸರ್. ಜೊತೆಗೆ ತುಳಸಿ ಕಷಾಯ ಸರ್, ಆನಂತರ ಪುದೀನ ಕಷಾಯ ಸರ್, ಜೊತೆಗೆ ಹೊಂಗೆ ಕಷಾಯ, ಇದು ತಂಪು ಕಾರಕ ಸರ್, ಮೂಲವ್ಯಾಧಿನ ಕಡಿಮೆ ಮಾಡ್ತದೆ. ಹೊಂಗೆ ಕಷಾಯ ಸರ್, ಲಿವರ್ ಎಲೆ ಸರ್ ಒಬ್ಬ ಮನುಷ್ಯನಿಗೆ 1-3-4 ಎಲೆ ಹಾಕಿ ಸ್ವಲ್ಪ ಬೆಲ್ಲ ಹಾಕೋಣದು, ಕಾಸ್ಕೊಂಡು ಕುಡಿಯೋದು ಸರ್ ಅಷ್ಟೇ. ಲಿವರ್ನ ಶುದ್ಧಿ ಮಾಡುತ್ತೆ. ಓಹೋ, ಹ್ಞೂ ಸರ್. ಆನಂತರ ಜೊತೆಗೆ ಮದ್ಯಪಾನ ಮಾಡ್ತಾರಲ್ಲ ಸರ್, ಮದ್ಯಪಾನ ಗುಟ್ಕಾ ಹಾಕ್ತಾರೆ ಸರ್. ಈ ಗುಟ್ಕಾ ಹಾಕರು, ಈಗ ಗುಟ್ಕಾ ಹಾಕರ್ಗೆ ಹೆಚ್ಚಾಗಿ ಬರೋದು ಕ್ಯಾನ್ಸರ್, ಮುಂದೆ ಒಂದಿನ ತಪ್ಪಿದ್ದಲ್ಲ ಸರ್. ಹಾಗೆ ಈ ಗುಟ್ಕಾ ಹಾಕರ್ ಏನು ಮಾಡ್ಬೇಕಂದ್ರೆ, ಈ ಹೊಂಗೆ ಎಲೆನ ಒಂದು ಎಲೆನ ಸಣ್ಣಕ್ಕೆ ಉದ್ಕೊಂಬಿಟ್ಟು ಅದನ್ನ ಅದವಾಗಿ ಕುಟ್ಬಿಟ್ಟು ಸ್ವಲ್ಪ ಅಲ್ಲಿನ ಸೈಡ್ನಾಗ ಅವ್ರ ಗುಟ್ಕಾ ಏನು ತಂಬಾಕು ಹೆಂಗೆ ಇಟ್ಕೊಂತಾರೆ ಹಂಗೆ ಇಟ್ಕೊಂಬಿಟ್ರೆ ಆ ತಂಬಾಕು ಕೊಡೋಂಥ ಫ್ಲೇವರು ಅದೇ ಕೊಡುತ್ತೆ ಸರ್. ಜೊತೆಗೆ ಲಿವರ್ ಶುದ್ಧಿ ಆಗುತ್ತೆ ಅದಕ್ಕೆ. ಅಷ್ಟು ಮಾಡ್ಬೋದು ಸರ್. ಹಸಿ ಎಲೆ ಸರ್, ಪೂರ್ತಿ ಬಲ್ತಿರಬಾರ್ದು, ಪೂರ್ತಿ ಎಳೆದಿರಬಾರ್ದು ಸರ್. ಹೊಂಗೆ ಎಲೆ ಅಂದ್ರೆ ಬತ್ತಿ ಮರ ಅಂತ ಹೇಳ್ತಾರೆ. ಹ್ಞೂ ಸರ್, ಬತ್ತಿ ಮರ ಸರ್, ಉಲ್ಗಿಲ್ ಮರ ಅಂತಾರೆ ಸರ್, ಉಲ್ಗಿಲ್ ಮರ ಅಂತಾರೆ. ಅದ್ರ ಜೊತೆಗೆ ಬಿಲ್ಪತ್ರೆ ಕಷಾಯ ಸರ್, ಬಿಲ್ಪತ್ರೆ ಕಷಾಯ ಕುಡಿದ್ರೆ ಅದ್ರಾಗೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸರ್, ಮಧುಮೇಹ ಕಾಯಿಲೆನ ಸ್ವಲ್ಪ ನಿಯಂತ್ರಣದಾಗ ಇಡ್ತದೆ. ಅದಾದ ನಂತರ ಅಶ್ವತ್ಥ ಮರದ ಕಷಾಯ ಕುಡಿಬೋದು ಸರ್, ಅಶ್ವತ್ಥ ಮರ. ಈ ತರದ್ದು ಒಂದು ಸುಮಾರು 10-15 ಕಷಾಯಗಳು ದಿನ ಕಂಟಿನ್ಯೂ ಆಗಿ ಬಳಕೆ ಮಾಡಿದ್ರೆ ಒಂದು ಟೀ ಕಾಫಿ ಕುಡಿಯೋದು ತಪ್ಪುತ್ತೆ. ನಮ್ಮನೆಯಲ್ಲಿ ಏನು ಆ ಟೀ ಕಾಫಿಗೆ ಖರ್ಚಾಗಂತ ಹಣ ಉಳಿತೈತೆ, ಜೊತೆಗೆ ಆರೋಗ್ಯ ಸರಿ ಆಗ್ತದೆ ಸರ್. ಜೊತೆಗೆ ನಮ್ಮಲ್ಲಿ ಬೆಳೆದಂತ ಈ ಪಾಲಿಶ್ಡ್ ಅಕ್ಕಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಮ್ಮಲ್ಲಿ ಏನು ರಾಗಿ ಬೆಳಿತೀವೋ, ನವಣೆ ಬೆಳಿತೀವೋ, ಈ ಆರ್ಕ ಸಾಮೆ ಕೂದಲು ಕೊರಲೆ ಮನೆಗೆ ಸ್ವಲ್ಪ ಮನೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ತಿಂದಿದ್ದೆ ಆದರೆ ನಮ್ಮ ಆರೋಗ್ಯನ ನಾವೇ ಸರಿ ಮಾಡ್ಕೋಬೋದು ಸರ್. ಆಮೇಲೆ ಈ ದಂತ ಮಂಜನ ಮನೆಯಲ್ಲೇ ಮಾಡ್ಕೋಬೇಕು ಸರ್, ಮನೇಲಿ ಮಾಡ್ಕೊಂಡು ತಿಕ್ಕ ಅಂತ ಸರ್. ಒಳ್ಳೆಯದು ಬೋರಣ್ಣವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಹಸುವಿನ ದೇಸಿ, ಅದರಲ್ಲೂ ಕೃಷಿಕರಿಗೆ ದೇಸಿ ಹಸುವಿನ ಅಗತ್ಯ ಏನಿದೆ, ಮತ್ತು ಅದು ಒಂದು ಕುಟುಂಬಕ್ಕೆ, ಕುಟುಂಬದ ಸದಸ್ಯರ ಎಲ್ಲರ ಆರೋಗ್ಯದ ವೃದ್ಧಿಗೆ ಎಷ್ಟೆಲ್ಲ ಸಹಾಯಕವಾಗ್ತದೆ, ಈ ನಿಟ್ಟಿನೊಳಗಡೆಗೆ ಏನು ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ನಾವು ಸುಸ್ಥಿರವಾದ ಜೀವನವನ್ನು ಮಾಡಲಿಕ್ಕೆ ಸಹ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ಜಿ ಬೋರಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಈಗ ಕೇಳಿ ಕೆಲವು ಪ್ರಕಟಣೆಗಳನ್ನು. ಇದೊಂದು ಪ್ರಕಟಣೆ.

ಜೀವ ಸಂಕುಲವನ್ನು ಉಳಿಸೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ ಜೀವನಧಾರೆ. ಕಲೆತು ಕೆಲಸವನ್ನು ಮಾಡೋಣ ಬನ್ನಿರು, ಬಂಗಾರದ ಬದುಕ ಹೊಂದೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ